1-800-615-16-138 ಅಂದೇ ಸಂಗೊಳ್ಳಿ ರಾಯಣ್ಣ ಧ್ವನಿ ಸುರುಳಿ ಜನಾರ್ಪಣೆ. ಈಗ ಕೇಳಿ ರೈತರಿಗೆ ಪೌಷ್ಟಿಕ ಕೈತೋಟ ಹಾಗೂ ನೈಸರ್ಗಿಕ ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಕೃಷಿ ಸಖಿ ಬಿಆರ್ ಗಂಗಮ್ಮ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮದ ಪಿಆರ್ ಗಂಗಮ್ಮ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಈ ಒಂದು ಕೃಷಿ ಸಖಿಯಾಗಿ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಅದರಲ್ಲೂ ರೈತರಿಗೆ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಆಗಿರ್ಬೋದು, ಸಾವಯವ ಕೃಷಿ ಬಗ್ಗೆ ಆಗಿರ್ಬೋದು, ಪೌಷ್ಟಿಕ ಕೈತೋಟದ ಒಂದು ಮಾಹಿತಿಯನ್ನ ಯಾವ ರೀತಿ ನೀಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಂಗಮ್ಮ ಅವರೇ. ನಮಸ್ಕಾರ ಸರ್. ಗಂಗಮ್ಮ ಅವರೇ ಹೇಳಿ, ಈಗ ಕೃಷಿ ಸಖಿ ಆಗಿ ನಿಮ್ಮನ್ನ ಯಾರು ಆಯ್ಕೆ ಮಾಡಿಕೊಂಡ್ರು? ಒಕ್ಕೂಟದಿಂದ ಸರ್. ಒಕ್ಕೂಟದಲ್ಲಿ ನಾವು ಸಂಘ ಮಾಡಿ ಸಂಘ ಓಪನ್ ಮಾಡಿದ್ವಿ ಸರ್. ಫಸ್ಟ್ ಓಪನ್ ಮಾಡಿದ್ಮೇಲೆ ನಮ್ಗೆ ಯಾವ್ದಾದ್ರು ಉದ್ಯೋಗ ಇದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಎಂಬಿಕೆ ಅವ್ರನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಈ ರೀತಿ ಕೃಷಿ ಸಖಿ ಕೃಷಿ ಉದ್ಯೋಗ ಸಖಿ ಕೆಲಸ ಎರಡು ಇತ್ತು ಸರ್. ಅಲ್ಲಿ ಉದ್ಯೋಗ ಸಖಿಯಾಗಿ ಫಸ್ಟ್ ಆಯ್ಕೆ ಆಗಿ ತರಬೇತಿ ಪಡ್ಕೊಂಡು ಬಂದ್ವಿ ಸರ್. ಅದು ಬಂದ್ಮೇಲೆ ಒಂದು 6-8 ಕೆಲಸ ಮಾಡಿದ್ವಿ, ಅದರಲ್ಲಿ ಅಷ್ಟು ಇದಾಗ್ಲಿಲ್ಲ. ಮತ್ತೆ ಕೃಷಿ ಸಖಿಯಾಗಿ September 2, 2023 ಆಯ್ಕೆ ಆಗಿತ್ತು ಸರ್. ಏನಲ್ಲಿ ತರಬೇತಿ ಕೊಟ್ಟರು ನಿಮಗೆ? ಕೃಷಿ ಬಗ್ಗೆನೇ ಸರ್. ಕೃಷಿ ಸಖಿಯಾಗಿ ಆಯ್ಕೆ ಆದಾಗ ಕೃಷಿ ಇಲಾಖೆಯಲ್ಲಿ ಯಾವ ರೀತಿ ನಾವು ಕೆಲಸ ಪ್ರೊಸೀಜರ್ ಮಾಡಬೇಕು, ಮತ್ತೆ ರೈತರಿಗೆ ಮಾಹಿತಿ ಯಾವ ರೀತಿ ಕೊಡಬೇಕು, ರೈತರಿಂದ ಏನೆಲ್ಲ ನಾವು ಮಾಡಿಸ್ಬೋದು ಕೃಷಿ ಬಗ್ಗೆ ಅಂತೇಳಿ ಮಾಹಿತಿ ತಿಳ್ಕೊಂಬಂದ್ವಿ ಸರ್. ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಮಾಡೆಲ್ ಕೃಷಿ ಸಖಿ ತರಬೇತಿ ಆಗಿದೆ ಸರ್. NMNF ಇದರಲ್ಲಿ 2 ಮಾಡೆಲ್ ಆಗಿದೆ ಸರ್. ಈ ಒಂದು ಕೃಷಿ ಬಗ್ಗೆ ರೈತರಿಗೆ ಯಾವ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀರಾ, ಇದ್ರ ಬಗ್ಗೆ ಹೇಳಿ ಒಬ್ಬ ಕೃಷಿ ಸಖಿಯಾಗಿ. ಸರ್, ಫಸ್ಟ್ ಗೆ ಪೌಷ್ಟಿಕ ಕೈತೋಟದ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಸರ್. ಅದನ್ನ ನಾವು ಪ್ರತಿಯೊಂದು ಸಂಘದ ಮಹಿಳೆಯರ ಮನೆ ಭೇಟಿ ಮಾಡಿ ವೈಯಕ್ತಿಕವಾಗಿ ಒಂದು 5-7 ಗಿಡ ನೀವು ಹಾಕೋಬೇಕು. ಒಂದು ಹಣ್ಣಿಂದು ಕರಿಬೇವು, ನಿಂಬೆ, ಪಪ್ಪಾಯಿ, ಹಣ್ಣಿನ ಗಿಡಗಳು, ಬಾಳೆಗೆ ಸೇರಿ 7 ಗಿಡಗಳನ್ನ ಹಾಕಬೇಕು ವೈಯಕ್ತಿಕವಾಗಿ. ನಿಮ್ಮ ಆರೋಗ್ಯ ದೃಷ್ಟಿಲಿ ಎಲ್ಲ ಈಗ ರಾಸಾಯನಿಕ ಔಷಧಿಗಳು ಹೊಡೆದಂತ ಹಣ್ಣುಗಳು ಸಿಗ್ತವೆ. ನಮ್ಮ ಮನೆ ಹತ್ರನೇ ನಾವು ಪೌಷ್ಟಿಕವಾಗಿ ಬೆಳಕಂದು ಪೋಷಕಾಂಶ ಯುಕ್ತ ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಒಳ್ಳೇದಂತೇಳಿ ಮಾಹಿತಿ ತಿಳಿಸಿ ರೈತರ ಕೈಲಿ ಮಾಡಿಸ್ತೀವಿ ಸರ್. ಸಂಘದ ಮಹಿಳೆಯರು ಎಲ್ಲ ಮನೆ ಮುಂದೆ ಇತ್ತಿಲ್ದಾಗ ಜಾಗ ಇದ್ರೆ ಹೊಲಗಳಗೂ ಸಹ ಈಗ ಮಾಡ್ತಿದಾರೆ ಸರ್. ಎಲ್ಲ ಮಹಿಳೆಯರನ್ನು ಅದನ್ನ ಮಾಡ್ತಿದಾರೆ ಸರ್ ನಾವು ಮಾಹಿತಿ ಕೊಟ್ಟಂಗೆ. ಈಗ ಪೌಷ್ಟಿಕ ಕೈತೋಟಕ್ಕೆ ಹೆಚ್ಚು ಒತ್ತನ್ನು ಯಾಕೆ ಕೊಡಬೇಕು ಇವತ್ತಿನ ಸಂದರ್ಭದಲ್ಲಿ? ಪ್ರತಿಯೊಬ್ಬರೂ ಅದಕ್ಕೆ ಒತ್ತು ಕೊಡ್ಲೇಬೇಕು ಸರ್. ಯಾಕಂದ್ರೆ ಆರೋಗ್ಯ ದೃಷ್ಟಿಲಿ ಈಗಿನ ವಾತಾವರಣಕ್ಕೆ ನಾವೆಲ್ಲ ವಿಷಮುಕ್ತ ಆಹಾರ ಸೇವನೆ ಮಾಡಿ ಮನುಷ್ಯನಿಗೆ ತುಂಬಾ ತೊಂದರೆ. ಅದರಿಂದ ಎಲ್ಲರನ್ನು ಅದನ್ನ ಆದಷ್ಟು ಅಳವಡಿಸಿಕೊಂಡ್ರೆ ಎಲ್ಲರಿಗೂ ಒಳ್ಳೇದು ಸರ್. ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ? ಈಗ ಪೋಷಕಾಂಶ ಯುಕ್ತ ಹಣ್ಣು ಹಂಪಲುಗಳನ್ನ ತಿನ್ನೋದ್ರಿಂದ, ಸೊಪ್ಪು ತರಕಾರಿಗಳನ್ನ ತಿನ್ನೋದ್ರಿಂದ ಒಳ್ಳೆ ಆರೋಗ್ಯ ಇರುತ್ತಲ್ವ ಸರ್. ಈಗ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಸಿಗ್ತಾವಲ್ಲ? ಸಿಗ್ತಾವ ಸರ್. ಎಲ್ಲ ನಾವು ಇದ್ದಂಥದ್ದೇ ಹಾಕಿ ಬೆಳೆಸಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಸರ್. ಅವ್ರು ರಾಸಾಯನಿಕವಾಗಿ ಬಳಸಿರ್ಬೋದು, ಪೌಡರ್ಗಳು ಹಾಕಿರ್ಬೋದು, ಇದೆಲ್ಲ ಮಾಡಿರ್ತಾರೆ ಸರ್. ಅದೇ ನಮ್ಮ ಕಣ್ಮುಂದೆ ನಮ್ಮ ಮನೆ ಮುಂದೆ ನಾವು ಬೆಳೆಸಿದಾಗ ಅದರಲ್ಲಿ ಯಾವುದೇ ಲೋಪದೋಷಗಳು ಇರಲ್ಲ ಸರ್. ಅದು ಪೋಷಕಾಂಶ ಯುಕ್ತ ಹೌದು. ನಾವು ಔಷಧಿ ರಾಸಾಯನಿಕ ಬಳಸಿಲ್ಲ ಬೆಳೆಸಿರ್ತೀವಿ, ಅದು ತೃಪ್ತಿ ಇರುತ್ತೆ ಸರ್. ಈಗ ಅವರು ಮಾರಾಟ ಮಾಡ್ಲಿಕ್ಕೆ ಹೋದಾಗ ಇದು ರಾಸಾಯನಿಕ ಬೆಳೆಸಿದಾರು ಇಲ್ವೋ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಸರ್? ಅದು ಮಾರಾಟ ಮಾಡ್ಲಿಕ್ಕೆ ಹೋದಾಗ ಪರ್ಫೆಕ್ಟ್ ಆಗಿ ಇಂಥದ್ದೇ ಅಂತ ಕಂಡಿಡಿಯಕ್ಕಾಗಲ್ಲ ಸರ್. ಎರಡು ಸೇಮೇ ಇರುತ್ತೆ ಹಣ್ಣು, ಬಟ್ ಅದ ಯಾವ ರೀತಿ ಬೆಳೆಸಿರ್ತಾರೆ ಇದನ್ನ ಹೊಲದಲ್ಲಂತೂ ನೋಡಿರಲ್ಲ ಸರ್. ನಾವು ಕೇಳಿದ್ರೆ ಅವ್ರು ಹೇಳ್ಬೇಕು, ಹೇಳಿದ್ ಇಲ್ಲ ನಮಗೆ ಗೊತ್ತಿರೋ ರೈತರಾದ್ರೆ ನಂಬಿಕೆ ಮೇಲೆ ನಾವು ತಗೋಬೋದು ಸರ್. ಎಂತ ರೈತರು ಈ ತೋಟದಲ್ಲಿ ಮಾಡ್ತಿದಾರೆ ಅನ್ನೋದು ಗೊತ್ತಾದ್ರೆ ಅದು ರಾಸಾಯನಿಕ ಸಾವಯವದ್ದು ಅಂತ ನಮಗೆ ಹೇಳಿದ್ರು ಗೊತ್ತಾಗತ್ತೆ. ಇಲ್ಲ ಕೆವಿಕೆಗಳಲ್ಲಿ ಆದ್ರೆ ಪಕ್ಕ ಸರ್, ಅಲ್ಲಿ ಸಾವಯವ ಬೆಳೆದಿರ್ತಾರೆ. ಕೆವಿಕೆಗಳಲ್ಲಿ ನಾವು ತಗಂದ್ರೆ ಅವ್ರ ಸಲಹೆ ಪಡೆದಿರ್ತಕ್ಕಂಥ ರೈತರ ಮುಖಾಂತರ ತಗಂದ್ರು ಒಳ್ಳೇದು ಸರ್. ಈಗ ಈ ಒಂದು ಪೌಷ್ಟಿಕ ಕೈತೋಟ ಅಂತಂದ್ರೆ ಮನೆ ಹತ್ರ ಹೆಚ್ಚಾಗಿ ಮಾಡ್ಲಿಕ್ಕೆ ನೀವು ಸಲಹೆ ಕೊಡ್ತೀರೋ ಅಥವಾ ಜಮೀನಲ್ಲಿ ಮಾಡ್ಲಿಕ್ಕೆ ಹೆಚ್ಚಾಗಿ ಸಲಹೆ ಕೊಡ್ತೀರಾ ಸರ್? RCC ಮನೆ ತಾರ್ಸಿ ತೋಟ ಅಂತ ಇದ್ರೆ ಅದ್ರ ಮೇಲೆ ಪಾಟ್ಗಳು ಇಟ್ಟು ಆತರ ಮಾಡ್ಕೊಳಕ್ಕೂ ಹೇಳ್ತೇವೆ ಸರ್. ಮನೆ ಮುಂದೆ ಜಾಗ ಇದ್ರೆ ಆ ರೀತಿ ಮಾಡ್ಕೊಳಕ್ಕೂ ಅವಕಾಶ ಇದೆ ಸರ್. ಆ ರೀತಿನೇ ಜಾಸ್ತಿ ನಾವು ಸಲಹೆ ಕೊಡೋದು. ಹೊಲದಲ್ಲಿ ಜಮೀನ್ ನಮ್ದು ಜಾಸ್ತಿ ಇದೆ, ನಾವು ಮಾಡ್ತೀವಿ, ಡೈಲಿ ಓಡಾಡ್ಕೊಂಡು ನೋಡ್ಕೊಂತೀವಿ ಅಂದ್ರೆ ಹೊಲದಲ್ಲೂ ಮಾಡ್ಕೋಬಹುದು ಸರ್. ಈಗ ಮನೆ ಮೇಲೆ ಅಂತಂದ್ರೆ ತಾರಸಿ ಕೈತೋಟ ಅಂತಂದ್ರೆ ಹೇಗೆ ಸಾಧ್ಯ ಮಾಡ್ಲಿಕ್ಕೆ? ಸರ್, ಅಲ್ಲಿ ಹೆಚ್ಚಿಗೆ ಸಿಂಟೆಕ್ಸ್ ಗಳಿಗೆ ಇರ್ತಾವ ಸರ್, ನೀರು ಯಾವಾಗ ನೀರಿನ ಕೊರತೆ ಇರಲ್ಲ. ಮಣ್ಣು ಒಂದ್ಸಲಿ ತಂದ್ಬಿಟ್ಟು ಪಾಟ್ಗಳಲ್ಲಿ ಹಾಕೊಂಡು ಈಗ 30% ಸಿಟಿಗಳಲ್ಲೆಲ್ಲ ಇದನ್ನೇ ಹೆಚ್ಚಿಗೆ ಮಾಡ್ತಿದ್ದಾರೆ ಸರ್. ಅದೇ ತರ ಬೆಳೆಸಬಹುದು ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ ಸರ್. ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಇದ್ದೇವೆ. ಒಂದ್ ಕಡೆ ನೋಡಿದ್ರೆ ಸಾವಯವದಲ್ಲಿ ಬೆಳೆದಿರತಕ್ಕಂಥ ಪದಾರ್ಥಗಳನ್ನೇ ನಾವು ಸೇವನೆ ಮಾಡಿದ್ರೆ ಸಾಕಷ್ಟು ನಾವು ಆರೋಗ್ಯ ಸುಧಾರಣೆ ಮಾಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಕೂಗು ಕೇಳ್ತಾ ಇದ್ದೆ. ಮನೆ ಹತ್ರ ಪೌಷ್ಟಿಕ ಕೈತೋಟವನ್ನು ಮಾಡಿಕೊಂಡು ಆದಷ್ಟು ಸಾವಯವದಲ್ಲಿ ಬೆಳೆದ್ರೆ ಉತ್ತಮವಾದ ಒಂದು ನಾವು ಫಲವನ್ನು ಪಡೆದುಕೊಂಡು ಅವನ್ನ ನಾವು ಬೆಳೆಸಿದ್ದೇ ಆದಲ್ಲಿ ನಮ್ಮ ಜೀವನದಲ್ಲಿ ಉತ್ತಮ ಆರೋಗ್ಯ ಪಡೆದುಕೊಳ್ಬಹುದು ಅನ್ನುವಂಥದ್ದು ಅಲ್ವಾ ಸರ್? ತುಂಬಾ ನಂಬಿಕೆ ಅಂದ್ರೆ ಅದೇ ಬೆಟರ್ ಸರ್. ಹೇಳಿದ್ರ ನೀವು ನಗರಗಳಲ್ಲಿ ಸಾಕಷ್ಟು ಸಹ ತಾರಸಿ ಕೈ ತೋಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ. ಈಗ ಸಾಕಷ್ಟು ಈಗ ಕಸ ಬರುತ್ತೆ ಮನೆಯಲ್ಲಿ, ಒಣ ಕಸ, ಹಸಿ ಕಸ, ಇವನ್ನೆಲ್ಲ ಯಾವ ರೀತಿ ಬೇರ್ಪಡಿಸಿಕೊಂಡು ಅಲ್ಲಿ ಸಾವಯವ ಗೊಬ್ಬರ ಮಾಡಿಕೊಳ್ಬಹುದು, ಈ ನಿಟ್ಟಿನಲ್ಲಿ ಏನಾದರೂ ನೀವು ಸಲಹೆ ಕೊಡ್ತೀರಾ? ಹೌದು ಸರ್, ಅದು ವೇಸ್ಟ್ ಎಲ್ಲ ಉಳಿದಿದ್ದು ಹಸಿ ಕಸನೆ ಬೇರೆ ಒಣ ಕಸನೆ ಬೇರೆ ಡಿವೈಡ್ ಮಾಡಿ ಈಗ ಎಲ್ಲಾ ಕಡೆನು ಈಗ ಘನತ್ಯಾಜ್ಯ ಘಟಕಗಳಿದಾವೆ ಸರ್, ಗಾಡಿ ಬರುತ್ತೆ ಮನೆ ಮುಂದೆನೆ, ಸೇವ್ ಮಾಡಕ್ ಜಾಗ ಇದ್ರೆ ಅವ್ರು ಹಾಕೊಂಡು ಅವರೇ ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ತಗೋಬಹುದು ಸರ್. ಇಲ್ಲ ಅವ್ರಿಗೆ ಕೊಟ್ಟರೆ ಘನತ್ಯಾಜ್ಯದವ್ರಿಗೆ ಕೊಟ್ಟರೆ ಅವ್ರದ್ದು ಒಂದು ಜೀವನ ಪಾವನವಾಗುತ್ತೆ ಸರ್, ಅವ್ರಿಗೂ ಉಪಯೋಗ ಆಗುತ್ತೆ. ಎರಡು ರೀತಿಯಲ್ಲಿ ನಾವು ಸಲಹೆ ಕೊಡ್ತೇವೆ ಸರ್. ಅವರು ಈಗ ಊರೊಳಗೆ ಹೆಣ್ಮಕ್ಳು ಎಲ್ಲ ಓಡಾಡಿ ಮಾಡ್ತಿರ್ತಾರೆ, ಅವ್ರಿಗೆ ಉಪಯೋಗ ಆಗುತ್ತೆ. ಇಲ್ಲ ನಮಗ್ ಜಾಗ ಇದೆ, ನಮಗೆ ಇದು ಬೇಕು, ನಾವು ಮಾಡುವಷ್ಟು ಅವಕಾಶ ಇದೆ ಅಂದ್ರೆ ಮಾಡ್ಕೋಬಹುದು ಸರ್ ಅವ್ರ ಮನೆ ಹತ್ರ. ಈಗ ನೀವ್ ಹೇಳಿದ್ರ ಪೌಷ್ಟಿಕ ಕೈತೋಟ ಅಂತಂದ್ರೆ ರಾಸಾಯನಿಕ ಬಳಸಬಾರ್ದಲ್ವಾ? ಈಗ ಎರೆಹುಳ ಗೊಬ್ಬರದ ಒಂದು ಉತ್ಪಾದನೆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ? ಎರೆಹುಳು ಗೊಬ್ಬರ ಅಂದ್ರೆ ಎಲ್ಲಾ ಕಡೆಗೂ ಎರೆಹುಳು ಸಾಕಲ್ಲ ಸರ್. ಕೆಲವೊಬ್ರು ಎರೆ ಗೊಬ್ಬರ ಬೇಕು ಅಂದ್ರೆ ಈಗ ಕೆವಿಕೆಗಳಲ್ಲಿ, ಉದಾಹರಣೆಗೆ ನಮಗೆ ಹತ್ರ ಅಂದ್ರೆ ಇದು ಕತ್ಲಗೆರೆ ಫಾರ್ಮ್ ಸರ್, ಅಲ್ಲಿನೂ ಸಿಗುತ್ತೆ ಕೆಜಿಗೆ ಇಷ್ಟು ಅಂತೇಳಿ, ಹಂಗ್ ತಂದು ಹಾಕೋರು ತಂದು ಹಾಕೊಳ್ತಾರೆ ಸರ್. ಇಲ್ಲ ನಾವು ಸಾಕಿ ಮಾಡ್ತೀವಿ ಅಂದ್ರೆ ಎಲ್ಲೋ ರೇರ್ ಸರ್ ಅಪರೂಪ. ಅಲ್ಲಿ ರೈತರು ತೊಟ್ಟಿಗಳು ಮಾಡ್ಕೊಂಡು ಸಾಕಷ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಿರ್ತಾರೆ, ಮಾರವಷ್ಟು ಅಂತೂ ಮಾಡ್ತಾ ಇಲ್ಲ ಸರ್ ನಮ್ ಕಡೆ. ಈಗ ಸಾಕಷ್ಟು ಈಗ ಕೃಷಿ ಇಲಾಖೆಯಿಂದ ಎರೆಹುಳು ಸಾಕಾಣಿಕೆಗೆ ಸಾಕಷ್ಟು ಒಂದು ಒತ್ತನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ಬೆಳೆಸಿಕೊಳ್ಳಬಹುದಲ್ಲ ಒಂದು ಅವಕಾಶಗಳನ್ನ ಸರ್? ಕೆಲವರೊಬ್ರು ತುಂಬಾ ರೈತರು ಜಮೀನು ಬಹಳ ಇದ್ದು ಅದರಲ್ಲೇ ತೊಡಗಿರ್ತಕ್ಕಂಥವ್ರು ಮಾಡ್ಕೊಂತಾರೆ ಸರ್. ಈಗ 1 ಎಕರೆ 2 ಎಕರೆ ಅಲ್ಪ ಸ್ವಲ್ಪ ಇದ್ದಾಗ ಅಷ್ಟರಲ್ಲೇ ನಾವು ಇದು ಮಾಡಕ್ ಆಗಲ್ಲ ಅಂದಾಗ ಸ್ವಲ್ಪ ಅವರು ಕೆವಿಕೆಗಳಲ್ಲಿ ಇಲ್ಲಾಂದ್ರೆ ಫಾರಂ ಅಲ್ಲಿ ಹಿಂಗ್ ಸಿಕ್ಕಾಗ ತಂದು ಅದನ್ನ ಉಪಯೋಗಿಸಿ ಚೆನ್ನಾಗಿ ಬೆಳೆ ಬೆಳೀತಾರೆ ಸರ್. ಒಟ್ಟಾರೆ ಈಗ ಪೌಷ್ಟಿಕ ಕೈತೋಟದಲ್ಲಿ ಅಂತಂದ್ರೆ ಬರೀ ತರಕಾರಿಗಳು ಒಂದೇ ಅಲ್ಲ, ಈಗ ಸೊಪ್ಪನ್ನ ಬೆಳಕಬಹುದು, ಹಣ್ಣಿನ ಒಂದು ಬೆಳೆಗಳನ್ನ ಸಹ ಬೆಳಕಬಹುದಲ್ವಾ? ಈಗ ಪ್ರತಿನಿತ್ಯ ನಮಗೆ ಮನೆಗೆ ಏನ್ ಬೆಳಕೆ ಬೇಕೋ ಪ್ರತಿಯೊಂದನ್ನ ಬೆಳಕಬಹುದು ಅಂತ ಹೇಳ್ತೀರಾ? ಹೌದು ಸರ್, ಮನೆ ಬಳಕೆಗೆ ಏನ್ ಬೇಕೋ ಪ್ರತಿಯೊಂದನ್ನು ಬೆಳಿಬಹುದು ಸರ್. ಎಷ್ಟು ಒಂದು ಗ್ರಾಮಗಳಲ್ಲಿ ಈ ತರ ನೀವು ಸಲಹೆ ಕೊಡ್ತೀರಾ ಹೋಗಿ ಕೃಷಿ ಸಖಿಯಾಗಿ? ಸರ್, ಕುಂದೂರು ಒಂದು ದೊಡ್ಡ ಗ್ರಾಮ ಸರ್, 5 ವಾರ್ಡ್ ಬರುತ್ತೆ. ದೊಡ್ಡೂರಾಗಿರೋದ್ರಿಂದ ಆ ಪಂಚಾಯತಿಗೆ ನಾವೊಬ್ರೇ ಇರೋ ಸರ್, ಎಲ್ಲಾ ವಾರ್ಡಿಗೂ ಭೇಟಿ ಮಾಡ್ತೀವಿ. ಸುಮಾರು 40 ಸಂಘಗಳಿದಾವೆ ಸರ್, ಒಂದ್ ಸಂಘದಲ್ಲಿ ಕನಿಷ್ಠ 10-12-16 ಜನದವರೆಗೂ ಇದಾರೆ ಸರ್. ಅಂತ ಸಂಘಗಳಿಗೆ ಭೇಟಿ ಮಾಡಿ ವಾರ್ಡ್ ಮೀಟಿಂಗ್ ಅಂತ ಮಾಡ್ತೀವಿ ಸರ್, GPLF ಮೀಟಿಂಗ್ ಅಂತ ನಡೀತಾವ. ಆ ಮೀಟಿಂಗ್ ಒಳಗೆ ನಾವು ಕೃಷಿ ಇಲಾಖೆದು ವಿತ್ NLRM ಇಂದ ಎರಡನ್ನು ನಾವ್ ಹೇಳ್ತಿರ್ತೀವಿ ಸರ್ ಮಾಹಿತಿ. ಕೃಷಿ ಇಲಾಖೆ ಕಡೆಯಿಂದ ಈಗ ಏನಾದ್ರು ದಾಸ್ತಾನು ಬಂದಿದ್ರು ಅವ್ರಿಗೆ ಅದೇ ಮೀಟಿಂಗ್ ಸಭೆಗಳಲ್ಲಿ ತಿಳಿಸ್ತೀವಿ ಸರ್. ಏನ್ ದಾಸ್ತಾನು? ಈಗ ಕೃಷಿ ಇಲಾಖೆಗೆ ಜೆಟ್ ಪೈಪ್ ಬಂದಿರಬಹುದು, ಬೀಜಗಳು ಬಂದಿರಬಹುದು, ಅವ್ರಿಗೆ ಹಸಿರಲೆ ಗೊಬ್ಬರಗಳು ಮಾಡ್ತಕ್ಕಂತ ಬೀಜ ಇಲಾಖೆ ಕಡೆಯಿಂದನೇ ಬರ್ತಾವ ಸರ್. ಸೆಣಬು, ಡಯಂಚ, ಅಲ್ಸಂದಿ ಈ ತರ ಏನೇ ಬಂದಿದ್ರು ನಾವು ಒಂದು ಮೀಟಿಂಗ್ ಯಾವ್ದಾದ್ರು ಈಗ ನಡೀತೇವೆ ಅಂದ್ರೆ ಅಲ್ಲಿ ನಾವು ಅಟೆಂಡ್ ಆಗಿ ಅದನ್ನ ಸದಸ್ಯರಿಗೆ ರೈತರಿಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ ಸರ್. ಈಗ ಎಲ್ಲರೂ ಹೋಗಿ ಕೃಷಿ ಇಲಾಖೆ ಕೇಳಕ್ಕಾಗಲ್ಲ, ಕೆಲವೊಬ್ರು ಹೋಗ್ತಾ ಇರಲ್ಲ, ಬರ್ತಾ ಇರಲ್ಲ, ಗೊತ್ತೇ ಇರಲ್ಲ. ನಾವು ಅಂತ ಸಂದರ್ಭದಲ್ಲಿ ಈಗ ಒಂದು ಕೃಷಿ ಸಂಕಲ್ಪ ಅಭಿಯಾನ ಒಂದು ತರಬೇತಿ ಕೊಟ್ವಿ ಸರ್, 150 ಜನ ಸೇರಿತ್ತು ಸರ್ ಕುಂದೂರಲ್ಲಿ. ಕೆವಿಕಿಂದ ಸರ್ ಬಂದಿದ್ರು, ಮತ್ತೆ ಹೊನ್ನಾಳಿ ತಾಲೂಕಿಂದ ತೋಟಗಾರಿಕೆ ಇಲಾಖೆಯರು, JD ಸರ್, ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ರು. ತುಂಬಾ ಉತ್ತಮವಾದ ತರಬೇತಿ ನಡೀತು ಸರ್. ಸಮಗ್ರ ಕೃಷಿ, ಸಾವಯವ ಕೃಷಿ ಬಗ್ಗೆ ಎಲ್ಲ ಅವ್ರಿಗೆ ತುಂಬಾ ಸವಿಸ್ತಾರವಾಗಿ ಮಾಹಿತಿ ನೀಡಿದ್ರು ಸರ್. ಈ ಮಣ್ಣು, ಮಣ್ಣಿನ ಪೋಷಕಾಂಶಗಳ ಬಗ್ಗೆ ಅವರು ಸಹ ತುಂಬಾ ಒತ್ತು ಕೊಟ್ಟಿರ್ತಾರೆ ಸರ್ ಯಾವಾಗ ಹೋದ್ರು. ಈಗ ಮಣ್ಣು ಪರೀಕ್ಷೆ ಬಗ್ಗೆ, ಈಗ ಒಳ್ಳೆ ಸೂಕ್ತವಾದ ಕಾಲ ಮಣ್ಣು ಪರೀಕ್ಷೆಗೆ, ಇದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ರಾ ನೀವು ಸರ್? ಈಗ NMNF 125 ಜನ ಆಯ್ಕೆ ಆಗಿದ್ದಾರೆ ಸರ್ ನಮ್ಮ ಪಂಚಾಯತಿಯಲ್ಲಿ. 125 ಜನಕ್ಕೂ ನಾವೇ ಹೊಲಗಳಿಗೆ ಭೇಟಿ ಮಾಡಿ GPS ಮಾಡಿ ಮಣ್ಣು ಪರೀಕ್ಷೆಗೆ ತಗೊಂಬರ್ತೀವಿ. ಅವರಿಗೆ ನಾವು ರೈತರಿಗೆ ಮಾಹಿತಿ ಕೊಟ್ಟರೆ ಕೆಲವೊಬ್ರು ವಿ ಶೇಪ್ ಆಕಾರದಾಗೆ ತಗೊಂಡ್ ಬರ್ತಾರೆ ಸರ್. ಅವರೇ ಹೊಲದಿಂದ ಮಣ್ಣನ್ನ 3 ಜಾಗದ ಹತ್ರ ತಗೊಂಡ್ ಬಂದು ಅದನ್ನ ಮಿಕ್ಸ್ ಮಾಡಿ ನಾಲ್ಕು ಭಾಗ ಮಾಡಿ ಅದನ್ನ ಒಂದು ಭಾಗದ ತಗೊಂಬಂದು ಕೊಡ್ತಾರೆ ಸರ್. ಅದನ್ನ ಮಣ್ಣು ಪರೀಕ್ಷೆಗೆ ಕೆವಿಕೆಗಾದ್ರೂ ಕೊಡ್ಬೋದು, ಇಲ್ಲಿ ಕತ್ಲಗೆರೆಗೂ ಕೊಡ್ತಾರೆ. ನಮ್ಮ ಇಲಾಖೆ ಒಳಗೇನಿಲ್ಲ ಸರ್, ಅದು ಪರೀಕ್ಷೆದು ಮಾಡಿಸ್ಕೊಳ್ತಿದ್ದಾರೆ ಸರ್. ಈಗ 3.5% ಎಲ್ಲರೂ ಅದನ್ನ ಅಳವಡಿಸ್ಕೊಳ್ತಿದ್ದಾರೆ ಸರ್. ಕೃಷಿ ಸಕ್ಕೆರ್ ಬಂದ ಮೇಲೆ ಅಂತೂ ಪಕ್ಕ ಮಾಹಿತಿಗಳು ಹೋಗ್ತಿದ್ದಾವ್ ಸರ್. ಅಲ್ಲಿ ಕೆವಿಕೆಗೆ ಒಂದ್ ಏನೇ ಪ್ರೋಗ್ರಾಮ್ ನಡೆದ್ರು ನಾವು ಅದನ್ನ ಬಂದು ಎಲ್ಲ ಮೀಟಿಂಗ್ ಅಲ್ಲಿ ತಿಳಿಸ್ತೀವಿ ಸರ್ ಸದಸ್ಯರಿಗೆ. ಮತ್ ನಮ್ಮ ಇಲಾಖೆ ಕಡೆಯಿಂದ ಏನೇ ಒಂದ್ ಮಾಹಿತಿ ಇದ್ರು, ಈಗ GPLF ಆಗಿರ್ಬೋದು, ಇಲ್ಲ ನಾವು NMNF ತರಬೇತಿ ಆಗಿರ್ಬೋದು, ಸೇರ್ತಿರ್ತಾರೆ ಸರ್. ಒಂದ್ ಕಡೆ 100 ಜನ, 125, 150 ಹಿಂಗ್ ಯಾವಾಗ್ಲೂ ಜನ ಇದ್ದೇ ಇರ್ತಾರ. ಅಂತ ಕಡೆ ಎಲ್ಲ ತುಂಬಾ ಮಾಹಿತಿ ಕೊಡ್ತೀವಿ ಸರ್. ಅಂದ್ರೆ ನೀವು ವಾರ್ಡ್ ಮೀಟಿಂಗ್ ಮನೆಯಲ್ಲಿ ಈ ತರ ಕೃಷಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ? ಕೊಡ್ತೀವಿ ಸರ್. ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅಷ್ಟೇ ಸಾಲದಲ್ಲ, ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಮಣ್ಣಿನಲ್ಲಿ ಯಾವ ರೀತಿಯಾದಂತ ಒಂದು ಪೋಷಕಾಂಶಗಳಾಗಿರ್ಬೋದು, ಲಘು ಪೋಷಕಾಂಶಗಳ ಕೊರತೆ ಯಾವ ರೀತಿ ಇದೆ ಅಂತೇಳಿ ಈ ನಿಟ್ಟಿನಲ್ಲಿ ಅವರಿಗೆ ಮಾಹಿತಿ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಅವ್ರ ಗೊಬ್ಬರಗಳನ್ನ ಕೊಟ್ಟಾಗ ಅಲ್ಲಿ ನಾವು ಸರಿಯಾದ ಒಂದು ಬೆಳೆಗಳನ್ನ ಬೆಳೀಲಿಕ್ಕೆ ಅವಕಾಶ ಇದೆ. ಜೊತೆಗೆ ನೀರು ಪರೀಕ್ಷೆ ಬಗ್ಗೆ ಏನಾದ್ರೂ ಮಾಹಿತಿ ಕೊಡ್ತೀರಾ? ಕೆಲವು ಕಡೆ ಎಲ್ಲ ನೀರು ಸೂಕ್ತ ಅಲ್ಲ ಇದು ಬೆಳೀಲಿಕ್ಕೆ ಅಂತ ಹೇಳ್ತಾರೆ ಕೃಷಿಗೆ. ಹೌದು ಸರ್, ಬೋರ್ ಒಡಿಸಿ ಬಿಟ್ರೆ ಬಗೆಹರಿಯೋದಿಲ್ಲ. ನೀವು ಉಪ್ಪು ನೀರು, ಸಿಹಿ ನೀರು, ನೀರು ಈ ಭೂಮಿಗೆ ಸೂಕ್ತನಾ ಅಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಿಸ್ಬೇಕಂತ ಹೇಳ್ತಿರ್ತಾರೆ ಸರ್. ಕೆಲವೊಬ್ರು ಗೊತ್ತಿರೋರು ಅವರು ಒಂದು ವಿಚಾರ ತಿಳಿದ ತಕ್ಷಣ ಹೋಗಿ ಮಾಡ್ಕೊಳ್ತಾರೆ ಸರ್. ಕೆಲವರು ನಮ್ಮ ಜಮೀನ್ ಚೆನ್ನಾಗಿದೆ, ಚೆನ್ನಾಗಿ ಬೆಳೆ ಬರ್ತೈತೆ ಅಂದ್ರೆ ಅಂತರ್ ಮಾತ್ರ ಹೋಗ್ತಾ ಇಲ್ಲ ಸರ್. ಕೆಲವರು ಏನಾದ್ರೂ ಬೆಳೆ ಸರಿ ಇಲ್ಲ, ಈಗ ಅಡಿಕೆ ಗಿಡನೇ ಉದಾಹರಣೆಗೆ ಒಣಗ್ತಿದಾವೆ, ನೀರು ಇದಕ್ಕೆ ಸೂಟಬಲ್ ಅನಿಸ್ತಾ ಇಲ್ಲ, ಏನ್ ಬೆಳೆ ಹಾಕಿದ್ರು ಬರ್ತಾ ಇಲ್ಲ, ಆ ರೀತಿ ಸಮಸ್ಯೆ ಇದ್ದರು ಹೋಗ್ತಾರೆ ಸರ್. ಹಂಗೂ ಕಳಿಸಿದೀವಿ ಸರ್. ಒಟ್ಟು ನೀವು ನೀರು ಪರೀಕ್ಷೆಗೆ ಆದ್ಯತೆ ಕೊಟ್ಟಿದ್ದೀರಾ? ಕೊಟ್ಟಿದೀವಿ ಸರ್, ಮಾಹಿತಿ ಕೊಟ್ಟಿದೀವಿ ಸರ್ ರೈತರಿಗೆ. ಜೊತೆಗೆ ಮತ್ತೆ ಈಗ ಸಾವಯವ ಕೃಷಿಗೆ ಹೆಚ್ಚು ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರ, ನೈಸರ್ಗಿಕ ಕೃಷಿಗೆ ಅದರ ಬಗ್ಗೆ ಹೇಳಿ, ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದೀರಾ? 125 ಜನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ವಲ್ಲ ಸರ್, ಅವರಿಗೆ ನಾವು ಫಸ್ಟ್ ಜೀವಾಮೃತ ಮಾಡೋದನ್ನ ಹೇಳ್ಕೊಡ್ತೀವಿ ಸರ್. ಜೀವಾಮೃತ ಹೆಂಗ್ ಮಾಡ್ಬೇಕು, ಅದನ್ನ ಯಾವ ರೀತಿ ಎಷ್ಟ್ ದಿನ ಇಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನಾವು ಒಬ್ರು ಇಬ್ರು ಮೂವರಿಗೆ ಹಿಂಗ್ ಅಲ್ಲಿ ಮಾಡಿಸಕ್ ಸ್ಟಾರ್ಟ್ ಮಾಡಿದೀವಿ ಸರ್. ಈಗ ಆಲ್ಮೋಸ್ಟ್ ಅವರೇ ಫೋನ್ ಮಾಡ್ತಾರೆ ಸರ್, ಮೇಡಮ್ ಎಲ್ಲಿದ್ದೀರಿ, ನಾವು ಜೀವಾಮೃತ ಮಾಡ್ಬೇಕು, ಇದಕ್ಕೆ ಏನೇನ್ ರೆಡಿ ಮಾಡ್ಕೋಬೇಕು, ನೀವು ಬನ್ನಿ ಅಂತ ಕರೀತಾರೆ ಸರ್. ಕರೆದ್ಬಿಟ್ಟು ಮತ್ತೆ ಅದಕ್ಕೇನ್ ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು, ಗಂಜಲ, ಸಗಣಿ, ಒಂದ್ 200 ಲೀಟರ್ಗೆ ಎಷ್ಟೆಷ್ಟು ಹಾಕ್ಬೇಕು, 2-2 kg, ಈ ತರ ನಾವೇನ್ ಮಾಹಿತಿ ಕೊಟ್ಟಿರ್ತೇವೆ ಅಷ್ಟು ರೆಡಿ ಮಾಡ್ತಾರೆ ಸರ್. ಕರೆದ್ಬಿಟ್ಟು ನಾವು GPS ಫೋಟೋ ಮಾಡ್ತೇವೆ ಸರ್. ಮಾಡಿದ್ಮೇಲೆ ಇದು 7 ದಿನದವರೆಗೂ ಇರಬೇಕು, ಅದು 7 ದಿನದವರೆಗೂ ಬೆಳಗ್ಗೆ ಸಂಜೆ ರೊಟೇಟ್ ಮಾಡಕ್ ಹೇಳ್ತೀವಿ ಸರ್. ಅದನ್ನೆಲ್ಲ ಮಾಡ್ತಾರೆ, ಮಾಡ್ಬಿಟ್ಟು ಮತ್ತೆ ಜಮೀನಿಗೆ ಹಾಕುವಾಗ್ಲೂ ನಮ್ಮನ್ ಕರೀರಿ ಅಂತ ಹೇಳಿರ್ತೀವಿ ಸರ್. ನಾವು ಅದು ಹೊಲ ವೀಕ್ಷಣೆ ಮಾಡ್ದಂಗೆ ಆಗತ್ತೆ, ಮಲ್ಸಿಂಗ್ ಯಾವ ರೀತಿ ಮಾಡ್ತದಾರೆ, ಏನು ಬೆಳೆ ಬೆಳೀತದಾರ, ಖಾಲಿ ಇತ್ತ ನೋಡಕ್ ನಮಗೊಂದು ಅವಕಾಶ ಸರ್. ಹಂಗಾಗಿ ನಾವು ಹೊಲಗಳಿಗೂ ಭೇಟಿ ಕೊಡ್ತೇವೆ ಸರ್. ಭೇಟಿ ಕೊಟ್ಟು ಒಂದೊಂದ್ ಗಿಡಕ್ಕೆ ಒಂದೊಂದ್ ಲೀಟರ್ನಂತೆ ಜೀವಾಮೃತನ ಹಾಕ್ಸ್ತಿದ್ವಿ ಸರ್. ಈಗ ಜೀವಾಮೃತ ಅಂತಂದ್ರೆ ಈಗ ಮಾಡ್ಬೇಕಂತಂದ್ರೆ ಈಗ ಆಕಳಿನ ಒಂದು ಗಂಜಲ ಬೇಕಾಗುತ್ತಲ್ವಾ? ಹೌದು ಸರ್. ಈಗ ಯಾವ ರೀತಿಯಾದಂತ ಒಂದು ಹೊಸ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ? ಈಗ 3% ದೇಸಿ ಆಕಳು ತುಂಬಾನೇ ಕಡಿಮೆ ಇದೆ ಸರ್ ನಮ್ ಕಡೆ ಎಲ್ಲ. ಈಗ ಮೋಳೆ, HF ಎಲ್ಲ, ಒಂದು ಹಳ್ಳಿಕಾರ್, ಇನ್ನೊಂದು ಮಲ್ನಾಡ್ ಗಿಡ್ಡ, ಈ ತರ ಸಿಗದೇ ಅಪರೂಪ ಸರ್. ಈಗ 3.5% ಏನ್ ಇದಾವೋ ಅದ್ರಲ್ಲೇ ಆದ್ರೂ ಬಳಸ್ಕೊಂಡು ಮಾಡ್ತದ್ರ ಸರ್. ಎಲ್ಲ ನಮಗೆ ಕೆವಿಕೆಗೆ ಬೇರೆ ಕಡೆ ವಿಜ್ಞಾನಿಗಳೆಲ್ಲ ಸಜೆಷನ್ ಕೊಡೋದು ದೇಸಿ ಆಕಳು ಬೆಟರ್ ಸರ್. ಅದು ಉತ್ತಮ ಅಂದ್ರೆ ದೇಸಿ ಆಕಳಿಂದ ಮಾಡ್ಬೇಕು ಸರ್. ಅದನ್ನ ಬಳಸೋದ್ರಿಂದ ಭೂಮಿಗೂ ಒಳ್ಳೇದು, ಆರೋಗ್ಯನು ಚೆನ್ನಾಗಿ, ಎಲ್ಲ ಭೂಮಿನೂ ಫಲವತ್ತಾಗಿರ್ತತಿ ಅಂತಾನೆ ಹೇಳ್ತಾರೆ. ಈಗ 125 ಜನಗಳು ರೈತರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರ, ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತ ಮಾಡ್ಲಿಕ್ಕೆ ಅವರಿಗೆಲ್ಲ ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಈಗ 125 ಜನರನ್ನು ದೇಶೀಯ ತಳಿಯ ಒಂದು ಹಸುಗಳನ್ನೇನಾದ್ರೂ ಸಾಕಾಣಿಕೆ ಮಾಡಿದಾರ? ಇಲ್ಲ ಸರ್, ಎಲ್ಲ ಕಡೆನೂ ಇಲ್ಲ ಸರ್. ಅದೇ HF ಜರ್ಸಿ ಈ ತರನೇ ನಮ್ ಕಡೆ ಮಾಡಂತರಿದ್ರೆ ಓಕೆ, ಆತರ ಆ ತಳಿ ಸಿಗೋದು ಕಷ್ಟ. ಈಗ ತಂದು ಮಾಡಂತದ್ದು ಸ್ವಲ್ಪ ಇದೆ ಸರ್, ಒಂದೇ ಸಲಿಗೆ ಅಂದ್ರೆ ಚೇಂಜಸ್ ಆಗಲ್ಲ. ಕೆಲವು ಇಲ್ಲೊಂದು ಕಾಡಜ್ಜಿಲಿ ತರಬೇತಿಗೆ ಹೋಯ್ದ್ವಿ ಸರ್, ಅಲ್ಲಿ ನಿಟ್ಟೂರ್ದ ನವೀನ್ ಸರ್ ಅಂತ ಬಂದಿದ್ರು, ಅವರು ದೇಸಿ ಆಕಳುಗಳು ಯಾರ ಸಾಕಂತರಿದ್ರೆ ಗೋಶಾಲೆಯಿಂದನೇ ನಾವು ಇಷ್ಟು ಸ್ವಲ್ಪ ಕಡಿಮೆ ರೇಟಿಗೆಲ್ಲ ಕೊಡ್ತೀವಿ, ತಗೊಂಡೋಗಿ ಸಾಕ್ಬೇಕೊಟ್ಟು ಮಾರಂಗಿಲ್ಲ ಅಂತ ಹೇಳಿದ್ರು ಸರ್. ಆ ಟೈಮಲ್ಲಿ ನಾವೊಂದು 15 ಜನ ತರಬೇತಿ ಕರ್ಕೊಂಡು ಹೋಗಿದ್ದೆ ಸರ್ ನಮ್ಮೂರನ್ನು. ಅಲ್ಲೆಲ್ಲ ಮಾಹಿತಿ ತಿಳ್ಕೊಂಡಿದ್ದಾರೆ, ನಾವು ಮಾಡ್ಬೇಕು ಅಂತ ಆಸಕ್ತಿ ಇದೆ. ಅವರು ಈ ಜನವರಿಗೆ ಹೇಳಿದ್ರು ಸರ್, ಹಂಗೇನಾದ್ರು ಇದ್ರೆ ತಗೊಳ್ತೀವಿ ಅಂತಾನು ಟ್ರೈ ಮಾಡ್ತಿದ್ರು ಸರ್. ಈಗ ಜೀವಾಮೃತ ಅಂತಂದ್ರೆ ಯಾವ ಬೆಳೆಗೆ ಕೊಡಬಹುದು, ಇದ್ರ ಬಗ್ಗೆ ಹೇಳಿ? ಜೀವಾಮೃತ ಎಲ್ಲ ಬೆಳೆಗಳಿಗೂ ಉಪಯೋಗಿಸಬಹುದು ಸರ್. ಅಡಿಕೆ ಗಿಡಕ್ಕಾಗಿರ್ಬೋದು, ನಾವು ಬೆಳೆಯ ಬೆಳೆಗಾಗ್ಲಿ, ಈಗ ನಾವು ಬೀಜಗಳನ್ನ ಬೀಜಾಮೃತ ಮಾಡಿ ಬಿತ್ತನೆ ಮಾಡೋದ್ರಿಂದ ಎಷ್ಟು ನಮ್ಗೆ ಉಪಯೋಗ ಆಗುತ್ತ, ಜೀವಾಮೃತ ಕೂಡ ಅಷ್ಟೇ ಉಪಯೋಗ ಸರ್. ಕೆಲವು ಬೆಳೆಗಳಿಗೆ ನಾವು ಜೀವಾಮೃತನ ನೀರಿನ ರೂಪದಲ್ಲಿ ಕಲಸಿ ಕೊಡಬಹುದು. ಘನ ಜೀವಾಮೃತ ಮಾಡಿದ್ರೆ ಪ್ರತಿಯೊಂದು ಬೆಳೆಗೂ ಹಾಕ್ಬೋದು ಸರ್. ಈಗ ಪೌಷ್ಟಿಕ ಕೈತೋಟ ಮಾಡಿದ್ರೆ ಹಾಕ್ಬೋದು, ಹೊಲಗಳಲ್ಲಿ ಜಮೀನುಗಳಲ್ಲಿ ಬೇರೆ ಬೇರೆ ಬೆಳೆಗಳಿಗೆಲ್ಲಾನು ಹಾಕ್ಬೋದು ಸರ್. ಘನ ಜೀವಾಮೃತ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡಬೇಕು? ಅದಕ್ಕೆ ಸೇಮ್ ಸರ್, ಏನ್ ನಾವು ದ್ವಿದಳ ಧಾನ್ಯದ ಇಟ್ಟು, ಸಗಣಿ, ಗಂಜಲ ಮತ್ತೆ ಬದುವಿನ ಮಣ್ಣು, ಬೆಲ್ಲ ಇದನ್ನೆಲ್ಲ ಜೋಡಿಸಿರ್ತೇವೆ ಸರ್. ಈಗ ಒಂದ್ 200 ಲೀಟರ್ಗೆ ಒಂದ್ 10 ಲೀಟರ್ ಗಂಜಲ ಹಾಕ್ತೇವೆ ಸರ್, ಅದು ಮಾಮೂಲಿ ಜೀವಾಮೃತ ಮಾಡಕ್ಕೆ. ಘನ ಜೀವಾಮೃತ ಮಾಡೋದಾದ್ರೆ ಅದು ಇಟ್ಟು ಸಗಣಿ ಅವನ್ನೆಲ್ಲ ಗಟ್ಟಿಯಾಗಿ ಕಲಸ್ಬೇಕಾಗತ್ತೆ ಸರ್. ಸ್ವಲ್ಪ ನಮ್ಗೆ ಅನುಕೂಲಕ್ಕೆ ತಕ್ಕನಂಗೆ ಒಂದ್ 5 ಲೀಟರ್ನಷ್ಟು ಆದ್ರೂ ಹಾಕಿ ಅದನ್ನ ಉಂಡೆ ತರ ಮಾಡ್ಬೇಕು ಸರ್. ಅದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ 6 ತಿಂಗಳವರೆಗೂ ಬರುತ್ತೆ ಸರ್. ಅದನ್ನ ನಾವು 1 ಎಕರೆಗೆ ಇಷ್ಟು 1 ಕೆಜಿ ಅಂತಾನೆ ಹಾಕ್ಬೋದು ಸರ್. ಪುಡಿ ರೂಪದಲ್ಲಿ, ಪುಡಿ ರೂಪದಲ್ಲಿ ನಾವು ಹಾಕ್ಬೋದು ಸರ್ ಘನ ಜೀವಾಮೃತ. ಅದು ಉಂಡೆ ರೂಪದಲ್ಲಿ ಇರುತ್ತೆ. ನೀವು ಏನು ಈಗ ಮಾಹಿತಿ ಕೊಡ್ತಾ ಇದ್ರೆ ಜೀವಾಮೃತದ ಬಗ್ಗೆ ಆಗಿರ್ಬೋದು, ಘನ ಜೀವಾಮೃತದ ಬಗ್ಗೆ ಆಗಿರ್ಬೋದು, ಈಗ ಹೆಚ್ಚಾಗಿ ನಮ್ಮ ರೈತರು ಅಡಿಕೆ ಬೆಳೆಗೆ ಅಷ್ಟೇ ಉಪಯೋಗ ಮಾಡುವಂತದನ್ನ ನೋಡಿದ್ದೇವೆ. ಅಂದ್ರೆ ಎಲ್ಲಾ ಬೆಳೆಗಳಿಗೆ ಕೊಡ್ತಾ ಇದ್ದಾರಾ ನಿಮ್ಮ ಗಮನಕ್ಕೆ ಬಂದ ಹಾಗೆ? ಇಲ್ಲ ಸರ್, ಎಲ್ಲಾ ಬೆಳೆಗಳಿಗೂ ಕೊಡ್ತಾ ಇಲ್ಲ, ಹೆಚ್ಚಾಗಿ ಅಡಿಕೆ ಒತ್ತು ಕೊಡ್ತಾ ಇದಾರೆ ಸರ್. ಅದಂತೂ ನಿಜ ಸರ್. ಎಲ್ಲಾ ಕಡೆ ಎಲ್ಲಿ ಹೋಗಿ ಜೀವಾಮೃತ ಮಾಡಿಸಿದ್ರು ಫಸ್ಟ್ ಅಡಿಕೆ ಅಡಿಕೆ ಅಡಿಕೆ. ಭತ್ತಕ್ಕೆ ನಾವ್ ಹೇಳ್ತೀವಿ ಸರ್ ಬೀಜಾಮೃತ ಮಾಡ್ರಿ ಅಂತೇಳಿ. ಕೆಲವೊಬ್ರು ಈಗ ಹೆಣ್ಮಕ್ಳು ನೋಡಿದಾರು, ನಮ್ ಜೊತೆ ತರಬೇತಿ ಬಂದರು, ಒಬ್ರಿಬ್ರು ಮೂವರು ಹಿಂಗ್ ಮಾಡ್ತದಾರೆ ಸರ್. ಎಲ್ಲರೂ ಮಾಡ್ತಿರೋದು ಕಮ್ಮಿನೇ ಸರ್. ಎಲ್ಲಾ ಬೆಳೆಗೂ ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೋಬಹುದು ಸರ್. 30% ಈಗ ಪರವಾಗಿಲ್ಲ ಸರ್, ಜೀವಾಮೃತ ಹೆಚ್ಚಾಗಿ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಸರ್. ನೀವು ಒಂದು ಒಕ್ಕೂಟದ ಮುಖಾಂತರ ಒಬ್ಬ ಕೃಷಿ ಸಖಿಯಾಗಿ ಆಯ್ಕೆ ಆಗಿದ್ದೀರಾ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಈ ಒಂದು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಳ್ಬೇಕು ನಮ್ಮ ರೈತರು, ಜೊತೆಗೆ ಉತ್ತಮವಾದ ಒಂದು ಪೌಷ್ಟಿಕ ಕೈತೋಟವನ್ನ ಬೆಳೆದು ಅದರಲ್ಲಿ ಉತ್ತಮವಾದ ಒಂದು ಬೆಳೆಗಳನ್ನ ಸೇವನೆ ಮಾಡಿ ಉತ್ತಮವಾದ ಒಂದು ಆರೋಗ್ಯವನ್ನ ಪಡ್ಕೊಳ್ಳಕ್ಕೆ ಇದೊಂದು ಅವಕಾಶ ಇದೆ ಅಂತೇಳಿ ಹೆಚ್ಚು ಹೆಚ್ಚು ಒತ್ತನ್ನ ನೀವು ಕೊಡಿರಿ, ಮನೆ ಮನೆಗೆ ಹೋಗಿ ತರಬೇತಿ ಕೊಡಿ ಅಂತ ಹೇಳಿ ನಿಮಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಕೃಷಿ ಸಖಿಯಾಗಿ. ಅಂದ್ರೆ ಈಗೆಲ್ಲ ಸಾಕಷ್ಟು ಬರೀ ಅಡಿಕೆ ಬೆಳೆಗೆ ಕೊಟ್ರೆ ನಮ್ಮ ಆರೋಗ್ಯಕ್ಕೆ ಏನು ಉಪಯೋಗ ಇದೆ, ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಹೇಳ್ತಿರ್ತೇವೆ ಸರ್, ನಾವು ಪ್ರತಿಯೊಂದು ಬೆಳೆನುವ ರಾಸಾಯನಿಕ ಮುಕ್ತನೆ ಮಾಡ್ಬೇಕು. ಉದಾಹರಣೆಗೆ ನಾವು ಈಗ 2 ಎಕರೆ ಭತ್ತ ಮಾಡ್ತೇವೆ ಸರ್, ನಾವು ತಳ ಗೊಬ್ಬರ ಒಂದು ಮೇಲ್ ಗೊಬ್ಬರ ಬಿಟ್ರೆ ಯಾವುದೇ ರೀತಿ ಔಷಧಿನೂ ಹೊಡೆಯಲ್ಲ ಸರ್, ನಾವೇನು ಮಾಡಲ್ಲ. ನಮ್ದು ಇಳುವರಿ 38 ಕ್ವಿಂಟಲ್ ಹಿಂಗ್ ಬರುತ್ತೆ ಸರ್ 2 ಎಕರೆಗೆ ಭತ್ತ. ನಮ್ಮ ಹೊಲದಲ್ಲಿನೇ ಇದು ಮೊನ್ನೆ ಒಬ್ರು ಬೆಂಗಳೂರಿಂದ ಬಂದಿದ್ರು ಸರ್, ಭತ್ತವನ್ನ ಕಟಾವು ಮಾಡಿ ಅದ ಇಳುವರಿ ಕಂಡಿಡಿತಾರಲ್ಲ ಸರ್ 1 ಮೀಟರ್ ಅಂತ. ನಮ್ ಇದ್ರಲ್ಲೇ ಮಾಡಿಸಿದ್ವಿ ಸರ್, ನಾವೇನ್ ಭತ್ತ ಬೆಳಿತೀವಲ್ಲ ಅದೇ ಹೊಲದಲ್ಲಿ. ತೂಕ ಎಲ್ಲ ಕರೆಕ್ಟ್ ಆಗಿ ಬಂತ ಸರ್, ಅವ್ರು ಹೇಳಿದಂಗ 38 ಕ್ವಿಂಟಲ್ ಬಂತು ಸರ್. ಈಗ ನೀವು ಕೃಷಿ ಸಖಿಯಾಗಿ ಸಾಕಷ್ಟು ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊಂಡಿರುವುದರಿಂದ ನಿಮ್ಮ ಕೃಷಿಯಲ್ಲಿ ಅದನ್ನ ಅಳವಡಿಸಿಕೊಂಡಿದ್ರ ನೈಸರ್ಗಿಕ ಕೃಷಿ? ಹೌದು ಸರ್. ಈಗ ಭತ್ತ ಅಂತಂದ್ರೆ ಯಾವ ರೀತಿ ಬೆಳಿಲಿಕ್ಕೆ ಸಾಧ್ಯ? RNR ಭತ್ತ ಸರ್, ನಾವು ಬೀಜ ಚೆಲ್ಲಿದ್ದು ಮಾಡಿದ್ದೆಲ್ಲ. ಈಗೆಲ್ಲ ಔಷಧಿ ಗೊಬ್ಬರಗಳು ಜಾಸ್ತಿ ಅಂತಾರೆ, ಅದಕ್ಕೆಲ್ಲ ಕೀಟ ಬಾಧೆಗಳು ಜಾಸ್ತಿ ಅಂತಾರೆ, ಯಾವ ರೀತಿ ನೀವು ಬೆಳೆದ್ರೆ? ಸರ್, ಕೀಟ ಬಾಧೆಗಳು ಇರ್ತವೆ ಸರ್. ಏನೇ ಅಂದ್ರೂ ಒಂದೇ ಸಲಿಗೆ ನಾವು ಎಲ್ಲದನ್ನು ಕಂಟ್ರೋಲ್ ಮಾಡಿ ಹಾಕ್ತಿವಂದ್ರೆ ಕೆಲವರು ಇಳುವರಿ ಬರಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಸರ್. ಅಲ್ಲಿಗೆ ಅಜೋಲಾ ಬೆಳೆಯ ಕೇಳ್ತೀವಿ ಸರ್ ನಾವು, ಕೆಲವರಿಗೆ ಅಜೋಲಾ ಹಾಕ್ರಿ ನಡುವೆ, ಇಲ್ಲಾಂದ್ರೆ ಏನಾದ್ರೂ ಕೊಯ್ಲು ಮುಗಿದ ತಕ್ಷಣ ಮಲ್ಚಿಂಗ್ ಮಾಡಕ್ ಏನಾದ್ರೂ ಹಾಕ್ರಿ, ಹಸಿರೆಲೆ ಗೊಬ್ಬರ ಹಾಕಿ ಹೊಡೆದ್ ಬಿಟ್ಟು ನೀವು ಬೀಜ ಚೆಲ್ಲಿ ಆಮೇಲೆ ನಾಟಿ ಮಾಡ್ಕೋಬಹುದು. ಆ ರೀತಿ ಎಲ್ಲ ಮಾಹಿತಿ ಕೊಡ್ತೀವಿ ಸರ್. ಕೆಲವೊಬ್ರು ಇದ್ ಮಾಡ್ತಾರೆ ಸರ್, ಕೆಲವೊಂದ್ಸಲಿ ಸೊಳ್ಳೆ ಬೀಳ್ತಾವ ಅಂತ ಹೇಳಿ ಇದ್ ಮಾಡ್ತಾರೆ, ಔಷಧಿ ಬೇಕಾಗತ್ತೆ. ಕೆಲವೊಂದ್ಸಲಿ ರೋಗಗಳು ಬಂದಾಗ ಕಂಟ್ರೋಲ್ ಆಗದ್ದೇ ಇಲ್ಲ ಅನ್ನೋ ಮೂಮೆಂಟ್ ಇದ್ರೆ ಮಾತ್ರ ಅಲ್ಲಿ ವಿಜ್ಞಾನಿಗಳ ಹತ್ರ ಸಲಹೆ ಪಡೆದು ಯಾವ್ದು ಬೇಕಾ ಅದೊಂದನ್ನ ಇದ್ ಮಾಡ್ರಿ ಅಂತ ನಾವ್ ಹೇಳ್ತೀವಿ ಸರ್. 40% ಕೆಲವರು ಮಾಡ್ತಿದ್ದಾರೆ, ಕೆಲವರು ಇನ್ನೂ ಹೊಂದ್ಕೊಂಡಿಲ್ಲ ಸರ್. ಈಗ ನಿಮ್ ಜಮೀನಲ್ಲಿ ಹೆಂಗ್ ಬೆಳೆದ್ರೆ ಮತ್ತೆ ಔಷಧಿ ಗೊಬ್ಬರಗಳನ್ನ ಬಳಸದೆ? ಏನ್ ಇದು ತಳಗೊಬ್ಬರ ಅಂತಾರಲ್ಲ ಸರ್, ಒಂದು ಗಟ್ಟಿ ಗೊಬ್ಬರ ಒಂದ್ ಮಾತ್ರ ಬೀಜ ಹಾಕಿದಾಗ ತಳಗೊಬ್ಬರ ಹಾಕಿರ್ತೀವಿ ಸರ್, ಅದನ್ನ ಬಿಟ್ರೆ ನಾವ್ ಬೇರೆ ಏನು ಹಾಕಿಲ್ಲ ಸರ್. ಮತ್ತೆ ರೋಗ ಬರ್ಲಿಲ್ವಾ? ಯಾವ್ದೇ ರೀತಿ ರೋಗನೂ ಇಲ್ಲ ಸರ್, ಯಾವ್ದೇ ರೀತಿ ಔಷಧಿನೂ ಹೊಡೆದಿಲ್ಲ ಸರ್. ಮತ್ತೆ ಇದನ್ನ ಉದಾಹರಣೆ ಬೇರೆ ರೈತರಿಗೆ ಕೊಡಬಹುದಲ್ಲ ನೀವು? ಪಕ್ಕದಲ್ಲೇ ನೋಡ್ತಾರೆ ಸರ್, ಈ ತರ ಮಾಡ್ರಿ ಹಿಂಗ್ ಬರುತ್ತೆ ಅಂದ್ರೆ ಇಳುವರಿ ಕಡಿಮೆ ಆಗತ್ತೆ. ಕೆಲವೊಂದು ಜಮೀನಿನಲ್ಲಿ ಈಗ 1-2 ವರ್ಷ ಗ್ಯಾಪ್ ಬಿಟ್ಟು ಮಾಡಿದ್ರಲ್ಲಿ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಅವ್ರ ಗ್ಯಾಪೇ ಬಿಟ್ರಿ ಸರ್, ಪದೇ ಪದೇ ರಿಪೀಟ್ ರಿಪೀಟ್ ಅದನ್ನೇ ಬೆಳೀತಿದ್ದಾಗ ಸ್ವಲ್ಪ ಕಡಿಮೆ ಆಗ್ಬೋದಲ್ಲ ಸರ್. ಹಂಗಾಗಿ ಅವ್ರು ಹೆಚ್ಚು ಗೊಬ್ಬರ ಔಷಧಿಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಬೆಳೆ ಪರಿವರ್ತನೆ ಮಾಡ್ಬೇಕಂತೀರ? ಮಾಡ್ಬೇಕು ಸರ್. ಒಂದೇ ಜಮೀನಿಗೆ ಪದೇ ಪದೇ ಒಂದೇ ಬೆಳೆ ಇಡಬಾರ್ದು, ಯಾವ್ದೇ ಆಗ್ಲಿ, ಭತ್ತ ಆಗಿರ್ಲಿ ಇನ್ನೊಂದ್ ಆಗಿರ್ಲಿ. ಬಿಡೋದಾದ್ರೂ ಒಳ್ಳೇದೇ ಸರ್, ಕೆಲವ್ರು ಗ್ಯಾಪೇ ಬಿಡಲ್ಲ ಸರ್, ಕಂಟಿನ್ಯೂ ಅದೇ ಅದೇ ಅದೇ ಅದೇ ಅದೇ ಮಾಡ್ತಾ ಇರ್ತಾರೆ ಸರ್. ಅವಾಗ ಇಳುವರಿ ಬರೋದು ಸ್ವಲ್ಪ ಕಡಿಮೆ ಆಗ್ಬೋದಿಲ್ಲ ಒಂದ್ ಕಡೆ ಅಂತ ನಮ್ಮ ಅನಿಸಿಕೆ ಸರ್. ಈ ಮತ್ತೆ ಈ ನೈಸರ್ಗಿಕ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಏನೇನ್ ಮಾಹಿತಿ ಕೊಡ್ತೀರಾ ರೈತರಿಗೆ? ನಾವು ಭೂಮಿ ಆರೋಗ್ಯನೇ ಹಾಳು ಮಾಡಿದೀವಿ ಸರ್. ಮುಂದೆ ಅದು ಆಗ್ಬಾರ್ದು ಅಂದ್ರೆ ಆದಷ್ಟು ದೇಸಿ ಆಕಳನ್ನ ಕಟ್ಕೊಳಕ್ಕೆ ಸ್ವಲ್ಪ ಎಲ್ಲರೂ ಒತ್ತು ಕೊಡ್ಬೇಕಂತ ಹೇಳ್ತೀವಿ ಸರ್. ಅದೇ ರೀತಿ ನಾವು ಏನೇ ಒಂದು ಬಳಸಿದ್ರು ಹಾಲು ಮೊಸರು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಅದೇ ಸರ್, ಅದನ್ನು ಸಹ ನಾವು ಹೇಳ್ತೀವಿ ಸರ್. ನಾವು ಎಲ್ಲರೂ ಒಬ್ಬರಿಂದ ಒಬ್ರು ಆದಷ್ಟು ನಾವು ಸಾವಯವ ಕೃಷಿಗೆ ಬದಲಾವಣೆ ಹೊಂದ್ಬೇಕು, ರಾಸಾಯನಿಕಗಳನ್ನ ಆದಷ್ಟು ಅದನ್ನ ಮುಕ್ತಗೊಳಿಸದೆ ಒಳ್ಳೇದು ಅಂತಾನೆ ನಾವು ಹೇಳ್ತೀವಿ ಸರ್. ನೀವೆಲ್ಲ ಮಾಹಿತಿಯನ್ನ ಬರೀ ಸ್ತ್ರೀ ಶಕ್ತಿ ಸೊಸೈಟಿ ಗುಂಪಿನಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತ್ರ ಕೊಡ್ತೀರಾ, ಎಲ್ಲ ರೈತರಿಗೆ ಕೊಡ್ತೀರಾ? ಎಲ್ಲ ರೈತರಿಗೂ ಸರ್. ಯಾವುದೇ ಒಂದು ಮೀಟಿಂಗ್ ಇದ್ರು, ನಾವ್ ಹೇಳಿದ್ವಲ್ಲ ಸರ್, ಒಕ್ಕೂಟದಾಗಿರ್ಬೋದು, ಪಂಚಾಯತಿದಾಗಿರ್ಬೋದು, ವಾರ್ಡ್ ಮೀಟಿಂಗ್ಸ್ ಇರ್ಬೋದು, ನಮ್ಮ ಕೃಷಿ ಇಲಾಖೆ ಕಡೆಯಿಂದನು ಇದೆ. ನಮ್ ಬಿರಾದರ್ ಸರ್ ಸಮಗ್ರ ಕೃಷಿ ಬಗ್ಗೆ ಒಂದ್ ತರಬೇತಿ ಇಟ್ಟಿದ್ರು ಸರ್, 160 ಜನ ರೈತರನ್ನ ಸೇರಿಸಿದ್ವಿ ಸರ್ ಅದೇ ಊರಲ್ಲಿ. ಸಮಗ್ರ ಕೃಷಿ ಮಾಡಕ್ ಹೇಳಿದ್ರು ಸರ್, ಅಂದ್ರೆ ಬಹು ಬೆಳೆ ಪದ್ಧತಿ. ಈಗ ಏನೋ ಒಂದ್ ಬೆಳೆ ಬೆಳೆದ್ರೆ ಬರೀ ಅದನ್ನೇ ಬೆಳಕಂತ ಹೋಗ್ಬಾರ್ದು. ಅಡಿಕೆಯಲ್ಲಿ ಕಾಳುಮೆಣಸು ಹಾಕ್ಬೋದು, ಬೇರೆ ಬೇರೆ ನುಗ್ಗೆ ಹಾಕ್ಬೋದು, ಪಪ್ಪಾಯಿ ಹಾಕ್ಬೋದು, ಕೊಕ್ಕೋ ಹಾಕ್ಬೋದು, ಮಸಾಲೆ ಪದಾರ್ಥಗಳನ್ನು ಕೆಲವು ಬೆಳೆ ಅಂತರ್ ಬೆಳಿತಿದ್ದಾರೆ ಸರ್, ಕೆಲವರು ಮಾತ್ರ ಇಲ್ಲ. ಈ ರೀತಿ ಬಹು ಬೆಳೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಕ್ಕೆ ತರಬೇತಿ ಕೊಡಿಸಿದ್ವಿ ಸರ್. ಅಂತ ತರಬೇತಿ ಒಳಗೆ ವಿಜ್ಞಾನಿಗಳು ಹೇಳ್ತಿರ್ತಾರೆ, ಅವ್ರು ಕೊಟ್ಟಂತ ಮಾಹಿತಿನ ನಾವು ರೈತರಿಗೆ ತಿಳಿಸ್ತಿರ್ತೀವಿ ಸರ್ ಎಲ್ಲ ಕಡೆ. ಈಗ ಸಮಗ್ರ ಕೃಷಿ ಅಂದ್ಮೇಲೆ ಈಗ ಸಮಗ್ರವಾಗಿ ಎಲ್ಲದನ್ನು ಮಾಡಬೇಕಾಗತ್ತೆ. ಕೃಷಿಯಲ್ಲಿ ಉಪಕಸಬುಗಳು ಸಹ ಅಳವಡಿಸಿಕೊಳ್ಬೇಕಾಗುತ್ತೆ. ಹೌದು ಸರ್. ಉಪಕಸಬುಗಳ ಬಗ್ಗೆ ಏನ್ ಮಾಹಿತಿ ಕೊಡ್ತಾ ಇದ್ರಾ? ಒಬ್ಬ ಕೃಷಿ ಸಖಿಯಾಗಿ ಹೈನುಗಾರಿಕೆ ಮಾಡಕ್ಕೆ ಸಜೆಷನ್ ಕೊಡ್ತೀವಿ ಸರ್. ಕೃಷಿ ಹೊಂಡಗಳು ಮಾಡ್ಕೊಳ್ರಿ, ಅದರಲ್ಲಿ ಮೀನು ಸಾಕಾಣಿಕೆ ಮಾಡಬಹುದು ಸರ್, ಕೋಳಿ ಸಾಕಾಣಿಕೆ ಮಾಡಬಹುದು ಸರ್. ಅದನ್ನ ಕೃಷಿ ಹೊಂಡಗಳು ಇದ್ದರು ಆ ನೀರಿನ ಮುಖಾಂತರ ಏನು ನಿಮಗೆ ಉಪಯೋಗ ಆಗುತ್ತೆ, ನಿಮಗೆ ಸ್ವಲ್ಪ ಜಾಗ ಇದ್ರು ಸರ್ಕಾರ ಬೇಕಾದಂಗೆ PMFE ಯೋಜನೆ ಒಳಗಡೆ ಏನೇನ್ ಸೌಲಭ್ಯ ಸಿಗ್ತಾವ ಅದನ್ನೆಲ್ಲ ಬಳಸ್ಕೊಳಕ್ಕೂ ತಿಳಿಸ್ತೀವಿ ಸರ್. ಆ ಮಾಹಿತಿ ಕೊಟ್ಬಿಟ್ಟು ಕೋಳಿ ಸಾಕಾಣಿಕೆನು ಮಾಡಬಹುದು, ಮೀನು ಸಾಕಾಣಿಕೆನು ಮಾಡಬಹುದು ಸರ್ ಹೈನುಗಾರಿಕೆಯಲ್ಲಿ. ಕೆಲವರು ಆಕಳದ್ದೇ ಇದು ಮಾಡ್ತೀವಿ ಅಂದ್ರೂ ಆ ರೀತಿನೂ ಅವ್ರಿಗೆ ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ. ಜಾಗಗಳು ಸ್ವಲ್ಪ ಕಡಿಮೆ ಸರ್, ಈಗ ಕೆಲವರಿಗೆ ಆಕಳ ಸಾಕಕ್ಕ ಅಪೇಕ್ಷೆ ಆಸೆ ಇದ್ರೂ ಕೂಡ ಕಟ್ಟಕ್ ಜಾಗ ಇರಲ್ಲ. ಆ ರೀತಿ ಸಮಸ್ಯೆ ಇದ್ದವರಿಗೆ ಬೇರೆ ಬೇರೆ ರೀತಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡ್ರಿ ಅಂತ ನಾವು ಸಲಹೆ ತಿಳಿಸ್ತೇವೆ ಸರ್. ಈಗೆಲ್ಲ ಮೀನು ಸಾಕಾಣಿಕೆಗೆಲ್ಲ ಮಾಹಿತಿ ಕೊಡ್ತಾ ಇದ್ರಲ್ಲ, ನಿಮ್ ಕಡೆ ಮಾಡಿದಾರ ಮೀನು ಸಾಕಾಣಿಕೆ? ಕುಂದೂರಲ್ಲಿ ಸ್ವಲ್ಪ ಕಡಿಮೆ ಸರ್, ಅಕ್ಕಪಕ್ಕ ಹಳ್ಳಿಗಳಲ್ಲಿ ತರಬೇತಿಗೆ ಹೋಗ್ತಿದ್ದಾರೆ. ಕತ್ಲಗೆರೆ ಫಾರ್ಮ್ ನಲ್ಲಿ ತಿಂಗಳಿಗೆ ಒಂದ್ಸಲಿ ಇದೇ ಇರುತ್ತೆ ಸರ್, ಅವ್ರು ಕಾಲ್ ಮಾಡ್ತಿರ್ತಾರೆ. ರೈತರಿದ್ರೆ ಕಳಸ್ರಮ್ಮ ಈ ತರಬೇತಿ ಇದೆ, ಅಣಬೆ ಸಾಕಾಣಿಕೆದಿರುತ್ತೆ, ಮೀನುಗಾರಿಕೆದಿರುತ್ತೆ, ಮೀನು ಮರಿನು ಫ್ರೀ ಕೊಡ್ತೀವಿ ಅಂತಾನು ಕರೀತಾರೆ ಸರ್. ರೈತರೇ ಅದಕ್ಕೆ ಒಪ್ಪಳಕ್ಕೆ ಸ್ವಲ್ಪ ಇದ್ ಮಾಡ್ತಾರೆ ಸರ್, ಯಾಕಂದ್ರೆ ಅವನ್ನ ನೋಡ್ಕೋಬೇಕು ಹೆಂಗ್ ಅದನ್ನ ಸೇವ್ ಮಾಡ್ಬೇಕಂತ ಗೊತ್ತಿಲ್ಲ ಸರ್, ಹಂಗಾಗಿ ಸ್ವಲ್ಪ ಇದ್ ಮಾಡ್ತಾರೆ. ಎಲ್ಲ ರೀತಿ ತರಬೇತಿಗಳಿಗೂ ನಾವು ಜನಕ್ಕೆ ತಿಳಿಸ್ತೇವೆ ಸರ್. ಈಗ ಹೇಳಿದ್ರೆ ಅಣಬೆ ತರಬೇತಿ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಸ್ತ್ರೀ ಶಕ್ತಿ ಸೊಸೈಟಿ ಗುಂಪಿನಲ್ಲಿ ಇರುವಂತ ಮಹಿಳಾ ಸದಸ್ಯರು ಅಂತವ್ರು ಯಾಕೆ ಅಣಬೆ ಸಾಕಾಣಿಕೆ ಮಾಡಬಾರ್ದು? ಈ ನಿಟ್ಟಿನಲ್ಲಿ ಎಲ್ಲರಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡುವಂತೆ ನೀವು ಮಾಹಿತಿ ಕೊಡಬೇಕು. ಮಾಹಿತಿನೂ ಕೊಡ್ತೀವಿ ಸರ್, ಮನವೊಲಿಸಿ ಹೇಳ್ತೀವಿ. ನಮ್ಮೂರಲ್ಲಿ ಉದಾಹರಣೆಗೆ ಒಬ್ರು ಸಕ್ಸಸ್ ಆಗಿದ್ದಾರೆ ಸರ್, ಅದೇ ಉಪ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ರು, ಮತ್ತೆ ಅವರಿಗೆ ಒಂದು ಪ್ರಶಸ್ತಿನೂ ಕೊಟ್ರು ಸರ್. ಆ ರೀತಿ ಕರ್ಕೊಂಡೋಗೆಲ್ಲ ನಾವು ಪ್ರತ್ಯಕ್ಷತೆ ಮೂಲಕನೂ ತೋರಿಸ್ತೇವೆ ಸರ್, ಈ ರೀತಿ ಮಾಡಿದ್ರೆ ಹಿಂಗಿದೆ. ಮನೇಲಿ ಒಂದ್ ರೂಮ್ ಇದ್ರು ಸಾಕು, ಅಣಬೆ ಬೆಳೆಯಕ್ಕೆ ದೊಡ್ಡದಾಗಿ ಜಾಗದ ಅವಶ್ಯಕತೆ ಇರಲ್ಲ, ಮಾಡಬಹುದು ಅಂತೇಳಿ. ಕೆಲವರು ರೊಟ್ಟಿ ಮಾಡಕ್ ಇಂಟ್ರೆಸ್ಟ್ ಇದ್ದರು ರೊಟ್ಟಿ, ಸ್ವಉದ್ಯೋಗಗಳು ಮಾಡ್ತಾರೆ ಸರ್, ಟೈಲರಿಂಗ್ ಮಾಡ್ತಾರೆ. ಕೆಲವರಿಗೆ ಇಂಟ್ರೆಸ್ಟ್ ಇರೋದು ಈ ತರನು ಮಾಡ್ತಾರೆ. ಈಗೆಲ್ಲ ಜೇನು ಸಾಕಾಣಿಕೆಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಕೆಲವು ಕಡೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರ? ಕೊಡ್ತೀವಿ ಸರ್. KVKಯಲ್ಲೇ ಜೇನು ಪೆಟ್ಟಿಗೆ ಬಾಕ್ಸ್ ಹುಳನ್ನು ಕೊಡ್ತಾರೆ, ಮತ್ತೆ ಅದ್ರ ತರಬೇತಿಗೂ ಕರೆದಿರ್ತಾರೆ ಸರ್. ತರಬೇತಿ ಇದ್ದಾಗ ಸುಮಾರು ಕಡೆ ನಾವು ಎಲ್ಲಾ ಸಂಘಗಳನ್ನ ಭೇಟಿ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀವಿ ಸರ್. ಅವ್ರಿಗೆ ಹೋಗಕ್ ಇಂಟ್ರೆಸ್ಟ್ ಇದ್ರೆ ಯಾರಾದ್ರೂ ಹೋಗ್ರಿ ಮಾಡ್ರಿ, ಆ ರೀತಿ ಹೇಳ್ತೀವಿ ಸರ್. ತೋಟಗಳಿಗೆ ಈ ತೋಟ ಇದ್ದಂತರಾದ್ರೂ ಮಾಡ್ರಿ, ಕೊನೆ ಪಕ್ಷ ಹೊಲಗಳಗ್ ಮನೆ ಹತ್ರ ಮಾಡಕ್ಕಾಗಿಲ್ಲ ಅಂದ್ರೆ ಒಂದೊಂದ್ ಬಾಕ್ಸ್ ಆದ್ರೂ ಸೇವ್ ಮಾಡ್ಕೊಂಡು ನಿಮ್ಮ ಜಮೀನಿನಲ್ಲಿ ಇದ್ ಮಾಡ್ರಿ ಅಂತೇಳಿ ಕೆಲವರು ಮಾಡ್ತಿದಾರೆ ಸರ್. ಅಕ್ಕಪಕ್ಕ ಆರೋಗ್ಯಕ್ಕೂ ಒಳ್ಳೇದು ಸರ್. ನಾವು ತುಂಬಾ ತರಬೇತಿಗಳಲ್ಲಿ ತಿಳ್ಕೊಂಡ್ ಬಂದಿರ್ತೀವಿ, ಅದನ್ನ ನಾವು ರೈತರಿಗೆ ಮಾಹಿತಿನೂ ಕೊಡ್ತೀವಿ ಸರ್. ಈಗ ಒಬ್ಬ ಕೃಷಿ ಸಖಿಯಾಗಿ ಹೆಚ್ಚು ಒತ್ತನ್ನ ನೀವು ಈಗ ನೈಸರ್ಗಿಕ ಕೃಷಿಗೆ ಕೊಡ್ತಾ ಇದ್ದೀರ ಮಾಹಿತಿಯನ್ನ ನೀಡಲಿಕ್ಕೆ ಅಲ್ವಾ? ಮತ್ತೆ ಈಗ ನೈಸರ್ಗಿಕ ಕೃಷಿಯಲ್ಲಿ ರೋಗ ಬರಬಾರದು ಅಂತೇಳಿ ಜೈವಿಕ ಔಷಧಿಗಳ ಬಗ್ಗೆ ತಯಾರಿಕೆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ? ಹ್ಮ್ ಸರ್. ಈಗ ಏನಾದ್ರೂ ಒಂದು ನಾವು ಬೆಳೆ ಬೆಳೆಯೋದಾದ್ರೆ, ಈಗ ಉದಾಹರಣೆಗೆ ನಾವು ಸೊಪ್ಪು ಬೆಳಿತೀವಿ ಸರ್, ಸೊಪ್ಪಿಗೆ ಬೇರು ಹುಳದೊಂದು ಇರುತ್ತೆ ಸರ್, ಬಿಟ್ರೆ ರಸ ಇರೋ ಹುಳಗಳು ಇರ್ತಾವ ಸರ್. ಅದಕ್ಕೆ ನಾವು ಹೆಚ್ಚಾಗಿ ಏನು ಔಷಧಿಗಳನ್ನ ಹೊಡೆಯಲ್ಲ ಸರ್. ಫಸ್ಟ್ ಗೆ ಒಂದ್ ಸ್ವಲ್ಪ ಟ್ರೈಕೋಡರ್ಮನ ಉಪಯೋಗಿಸಿರ್ತೀವಿ, ಭೂಮಿಗೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಹೊಲ ಓಡಿಸ್ತೇವೆ ಸರ್. ಬೀಜ ಚೆಲ್ಲಿದ ಮೇಲೆ ಬೇರುಳದೇನ ಊಟಕ್ಕಿಂತ ಮುಂಚೆ ಸ್ವಲ್ಪ ಬೇರುಳದ ಸ್ವಲ್ಪ ಇದು ಮಾಡಿದ್ರೆ ಮತ್ತೆ ಎಲ್ಲೂ ಹುಳ ಆಗಲ್ಲ ಸರ್. ಅಷ್ಟೇನು ಸೊಪ್ಪಿಗೆಲ್ಲ ಒಂದೊಂದ್ ಕಡೆ ಕೆಲವು ಹುಳ ಆಗ್ತವೆ ಅಂದ್ರೆ

ಇಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆನಲ್ಲಿ ಈ ಸಾಂಸ್ಥಿಕವಾಗಿ ನಾವು ಬೆಂಬಲ ಕೊಡೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಕೂಡ ವಿವಿಧ ಇಲಾಖೆಗಳ ಜೊತೆಗೆ ಸಮನ್ವಯವಾಗಿ ಆ ಒಂದು ಮಾರ್ಗಸೂಚಿಗಳನ್ನ ಕೊಡುವಂಥದ್ದು ಇರ್ತದೆ. ಅದರ ಜೊತೆಗೆ ಅವರಿಗೆ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಾಗೆ ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನೋದನ್ನು ಕೂಡ ತಿಳಿಸುವಂತದ್ದು ಇರ್ತದೆ. ಬಹಳ ಮುಖ್ಯವಾಗಿ ಅಲ್ಲಿ ಕೃಷಿ ಮಾಹಿತಿಯನ್ನು ಕೊಡುವಂಥದ್ದು ಇರ್ತದೆ, ಹಾಗೆ ಉತ್ಪನ್ನಗಳ ಬಗ್ಗೆ ಇರ್ತದೆ, ಹಾಗೆ ರೈತರಿಗೆ ಸೇವೆಯನ್ನ ಬೇರೆ ರೀತಿಯಾದಂತಹ ಸೇವೆಗಳನ್ನು ಒದಗಿಸುವಂತ ಒಂದು ವ್ಯವಸ್ಥೆಯನ್ನ ರೈತ ಉತ್ಪಾದಕ ಸಂಸ್ಥೆಗಳು ಮಾಡ್ಕೊಳ್ತಾ ಬರ್ತಾರಂತದನ್ನ ನಾವು ಗಮನಿಸಬೇಕಾಗ್ತದೆ. ರೈತ ಬಾಂಧವರೇ, ಇದು ರೈತ ಉತ್ಪಾದಕ ಸಂಸ್ಥೆಗಳು ತುಂಬಾ ಇವತ್ತು ಬಹಳಷ್ಟು ಉಪಯುಕ್ತವಾಗಂಥದ್ದು, ಸಂಘಟಿತವಾಗಿ ಎಲ್ಲರೂ ಕೂಡ ಆರ್ಥಿಕ ಚಟುವಟಿಕೆಯನ್ನ ಕೈಗೊಳ್ಳೋದಕ್ಕೆ ಬಹಳಷ್ಟು ಉಪಯುಕ್ತ ಆಗಿರುವಂಥದ್ದು. ಇದನ್ನೆಲ್ಲರೂ ಕೂಡ ನಮ್ಮ ರೈತ ಬಾಂಧವರು ಸದ್ಬಳಕೆ ಮಾಡ್ಕೋಬೇಕು. ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮೂಲಕ ನಮ್ಮ ಕೃಷಿ ಚಟುವಟಿಕೆಗಳನ್ನ ತುಂಬಾ ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ದೂರವಾಣಿಯ ಸಂಖ್ಯೆ 9740-3693-27. ನಮಸ್ಕಾರ ರೈತ ಬಾಂಧವರೇ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಓ ಪಾರ ಸರಸ್ವತಿ, ನಾ ಮಾಡತೆ ನಿನ್ನ ಸ್ತುತಿ, ಕುಸಾಗಿ ನಿನ್ನ ಧ್ಯಾಸ ಮಾಡತೀನಿ, ಬಂದು ಆಗ ಸಾರತಿ ಸರಸ್ವತಿ. ಸದಿ ನಾ ಮಾಡತೇನಿ ನಿನ್ನ ಸ್ತುತಿ ಓ ಭಾರ್ಯ ಸರಸ್ವತಿ ನಾ ಮಾಡತೇನಿ ನಿನ್ನ ಸ್ತುತಿ ಹುಸಾಗಿ ನಿನ್ನ ದ್ಯಾಸ ಮಾಡತೀನಿ ಹುಸಾಗಿ ನಿನ್ನ ದ್ಯಾಸ ಮಾಡತೀನಿ ಬಂದು ಆಗ ಸಾರತಿ ಸರಸ್ವತಿ ಕೇಳಿ ಮತ್ತೊಂದು ಜನಪದ ಗೀತೆ.